ಮಗಳು ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ. ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗ್ತಲ್ವಲ್ಲಪ್ಪ. ಯೋಚನೆ ಮಾಡ್ಬೇಡ ಗೆಳೆಯ, ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕ್ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ, ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ ಇವರಿಂದ ಜನಹಿತಕ್ಕಾಗಿ ಜಾರಿ. ಆಗಸ್ಟ್ 15ರಿಂದ ರೈತ ಬಂಧು ಅಭಿಯಾನ. ಕೃಷಿ ತ್ಯಾಜ್ಯ ಬಳಸಿ ಕಡಿಮೆ ಖರ್ಚಿನಲ್ಲಿ ಎರೆಗೊಬ್ಬರ ತಯಾರಿಕೆಗೆ ನೆರವು. ಎರೆಹುಳು ಗೊಬ್ಬರದಿಂದ ಕೃಷಿಯಲ್ಲಿ ರಾಸಾಯನಿಕಗಳ ಬಳಕೆ ತಪ್ಪಿಸಬಹುದು. ಎರೆಹುಳು ತೊಟ್ಟಿ ನಿರ್ಮಿಸಲು 27,000 ರೂಪಾಯಿಗಳವರೆಗೆ ಸಹಾಯಧನ. ಎರೆಹುಳು ಗೊಬ್ಬರ ಬಳಸಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಿ ಅಧಿಕ ಇಳುವರಿ ಪಡೆಯಿರಿ. ಆಸಕ್ತರು ಇಂದೇ ನಿಮ್ಮ ಹತ್ತಿರದ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಉಚಿತ ಸಹಾಯವಾಣಿ 1800-4258-666 ಅಥವಾ ಕಾಯಕ ಮಿತ್ರ ಮೊಬೈಲ್ ಆಪ್ ಬಳಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಪ್ರಕಟಣೆ. ಆಕಾಶವಾಣಿ ಕಾರವಾರ ಜಾನಪದ ಸಂಗೀತ. ಇಂದಿನ ಕಾರ್ಯಕ್ರಮದಲ್ಲಿ ಗಣಪಿ ನುನ್ನುಗೌಡ ಹಾಗೂ ಬಳಗದವರಿಂದ ಜಾನಪದ ಹಾಡುಗಳು. ನೆಂಟ್ರು ಬರ್ಬೇಕಿದ್ರ ಆಡತ್ತು ಒಳ್ಳಿಗೆ ಬಟ ಒಳ್ಳೆ ಮನ ಒಳೆ ನೆಂಟರೆ ಬಂದು ನೋಡವ್ವಾಲಿವ್ರ ಮನೆ ಕೆಲಸಿಗೆ ಬತ್ತವಿದೆ ಮನಗಳೆ ನೆಂಟರೆ ಬಂದು ನೋಡವ್ವಾಲಿವ್ರ ಮನೆ ಕಿರಿಯೋ ನೋಡವ್ವಾಲಿವ್ರ ಮನೆ ಸಿರಿ ಮಾವ ಕೇಳೋ ಬಂದು ಬೋರೆ ಇನ್ನು ಕಡಾಮಿಲೋ ನೋಡವಾಯುರ ಮನಿ ಚಿರಿ ಮಾವಲೆ ಕೇಳೋ ಬಂದು ಬೋರೆ ಕಡಾಮಿಲೋ ಬೋರೆ ಇನ್ನು ಕಡಮಿಲ ಮಾವ ಕೇಳೋ ಸಂತೋಷವ ನಮ್ಮ ಮನೆಯಲ್ಲೋ ಗೊರೆ ಮನುರ ಕೇಳೋ ಚಂತೋಚೋ ನಮ್ಮ ಮನೆಯಲ್ಲೋ ಚಂತೋಚೋ ನಮ್ಮ ಮನೆಯಲ್ಲಿ ಮಾವ ಕೇಳೋ ಆನಂದವು ನಮ್ಮ ಮನೋಯಲ್ಲೋ ಚಂತೋಚೋ ನಮ್ಮ ಮನೆಯಲ್ಲಿ ಮಾವ ಕೇಳೋ ಆನಂದವು ನಮ್ಮ ನಮ್ಮ ಮನೆಯಲ್ಲಿ ಮಾವ ಕೇಳೋ ಎಂಟೆಂಟೆ ದಿನಕ್ಕೆ ಚಣಿ ಅರವೋ ಎಂದವ ನಮ್ಮ ಮನೆಯಲ್ಲಿ ಮಾವಲೆ ಕೇಳೋ ಎಂಟೆಂಟೆ ದಿನಕ್ಕೆ ಚಣಿ ವಾರೋ ಎಂಟೆಂಟೆ ದಿನಕ್ಕೆ ಶನಿಯರ ಮಾವ ಕೇಳೋ ಮೂರೊಂದರು ಸೀಗೆ ದಿನವೋ ಕಣ್ವರ ಮಾವಲ ಕೇಳೋ ಮೂರಂತರ ದಿನಕ್ಕೆ ಬರೋ ಮೂರಂತರ ಸಿಗೆ ಬನ್ನ ಮಾವ ಕೇಳೋ ಸಂತೋಷವ ನಮ್ಮ ಮನೆಯಲ್ಲೋ ಗೆಲರು ದಿನ ಮಾವಲ ಕೇಳೋ ಚಂತೋಚೋ ನಮ್ಮ ಮನೆಯಲ್ಲೋ ಸಂತೋಷವು ನಮ್ಮ ಮನೆಯಲ್ಲಿ ಮಾವ ಕೇಳೋ ಆನಂದವು ನಮ್ಮ ಮನೋಸಿಗೋ ಚಂತೋಚೋ ನಮ್ಮ ಮನೆಯಲ್ಲಿ ಮಾವಲ ಕೇಳೋ ಆನಂದವು ನಮ್ಮ ಮನೋಚಿಗೋ ಆನಂದವು ನಮ್ಮ ಮನಸ್ಸಿಗೆ ಮಾವ ಕೇಳೋ ಏಳೊಂದು ರುಚಿಗೆ ಪುನೋ ದಿನವೋ ಸಂತೋಷವು ನಮ್ಮ ಮನೆಯಲ್ಲಿ ಮಾವ ಕೇಳೋ ಏಳೊಂದು ರುಚಿಗೆ ಪುನೋ ಬಾರೋ ಏಳೊಂದು ರುಚಿಗೆ ಪುನವರ ಮಾವ ಕೇಳೋ ಆನಂದವು ನಮ್ಮ ಮನೋಸಿಗೋ ಪನ್ವರ ಮಾವಲ ಕೇಳೋ ಲಾನಂದವು ನಮ್ಮ ಸ್ವಾಮಿಯಲೋ ಲಂಗಳ ಚಾರಿಸೆ ರಂಬೆರಲಿಯ ಒಯ್ಯೇ ರಂಬೆ ನಿನ್ನ ಮಗಳ ಮದೋವಿಯೋ ಲಂಗಳ ಚಾರಿಸೆ ರಂಬೆರಲಿಯ ಒಯ್ಯೋ ರಂಬೆ ನಿನ್ನ ಮಗಳ ಮದೋವಿಯೋ ಮಗಳ ಮದುವಿ ಸುದ್ದಿ ಕೇಳೆ ಎಲ್ಲಿ ಕರುವಾರೆ ಬರದಾಳು ರಂಬೆ ನಿನ್ನ ಮಗಳ ಮದುವಿ ಸುದ್ದಿ ಕೇಳೆ ಯಾರಿ ಕರುವಾರೆ ಬರದೆಯೋ ಯಾರಿ ಕರುವಲೆ ಬಂದಳೋ ನಿಂದಲೆ ತಾಯೇ ಬಂದು ಬಳಗ ಕೊಲೆ ಬರಿದಾಳು ಬರ್ದಾಳು ನಿನ್ನ ಕಾಯೇ ಬಂದು ಬಳಗ ಕೊಲೆ ಬರಿದೆಯೋ ಬಂದು ಬಳಗ ಬಂದೆ ಮದುವಿಲಿ ಮನ ತುಂಬಾಲು ಮತ್ತೆ ಲಿಗೆ ವಾಲೆ ಬರಿದಾಳು ಬಂದೆ ಮದುವಿ ಮನಿ ತುಂಬಾಲು ಮತ್ತೆ ಲೀವಾಲೆ ಬರದೆಯೋ ಮತ್ತೆ ಲೀವಾಲೆ ಬರದಳೋ ನಿನ್ನಲೆ ತಾಯೇ ಊರೋರಿ ಕರುವಾಲೆ ಬರಿದಾರೋ ಬರ್ದಳೋ ನಿನ್ನಲೆ ತಾಯೇ ಊರೋರಿ ವಾಲೆ ಬಂದೆ ಮದುವಿ ಮನ ತುಂಬಾಲು ಮತ್ತೆ ಅಲ್ಲಿಗೆ ವಾಲೆ ಬರಿದಾಳು ಬಂದೆ ಮದುವಿ ಮನಿ ತುಂಬಾಲು ಮತ್ತೆ ಅಲ್ಲಿಗೆ ವಾಲೆ ಬರದೆಯೋ ಮತ್ತೆ ಅಲ್ಲಿಗೆ ವಾಲೆ ಬರದಳು ನಿನ್ನಲೆ ತಾಯೇ ಲಕ್ಕ ಬವ ಗ್ವಾಲೆ ಬರಿದಾಳು ಬರ್ದಾಳು ನಿನ್ನಲೆ ತಾಯೇ ಲಕ್ಕ ಬವ ಗ್ವಾಲೆ ಬರದೆಯೋ ಲಕ್ಕ ಬವ ಗ್ವಾಲೆ ಏನಂದೇ ಬರದಾಳು ಲಕ್ಕ ಕಳಶಕ್ಕೆ ಬರಬೇಕು ಏನಂದೇ ಬರ್ದಾಳು ಲಕ್ಕರಿ ಕಳಕೇ ಬರಬೇಕು ಲಕ್ಕ ಕಳಶಕ್ಕೆ ಬರ್ಬೇಂದೇ ಬರ್ವಾಳು ಬಾವ ಜಡತನಕ್ಕೆ ಬರಬೇಕು ಕಳಚಕ್ಕೆ ಬರ್ಬಾಳು ಬಾವಾ ಜಡತನಕ್ಕೆ ಬರಬೇಕು ಗಣಪಿ ನುನ್ನುಗೌಡ ಹಾಗೂ ಬಳಗದವರಿಂದ ಜಾನಪದ ಹಾಡುಗಳನ್ನು ಕೇಳಿದಿರಿ. ಇದು ಇಂದಿನ ಜಾನಪದ ಸಂಗೀತ ಕಾರ್ಯಕ್ರಮ. ಆಕಾಶವಾಣಿ ಆನಂದವು ನಮ್ಮ ಮನೆಯಲ್ಲೇ ಮಾವ ಕೇಳೋ ಎಂಟೆಂಟೆ ದಿನಕ್ಕೆ ಚಣಿಯರವೋ ಆನಂದವು ನಮ್ಮ ಮನೆಯಲ್ಲೇ ಮಾವಲೆ ಕೇಳೋ ಎಂಟೆಂಟೆ ದಿನಕ್ಕೆ ಚಣಿಯರವೋ ಎಂಟೆಂಟೆ ದಿನಕ್ಕೆ ಚಣಿಯರ ಮಾವ ಕೇಳೋ ಮೂರೊಂದು ರೋಸಿಗೆ ಶನಿವಾರ ಮಾವಾಲ ಕೇಳೋ ಮೂರಂತರ ದಿನಕ್ಕೆ ಮೂರಂತರ ಸಿಗೆ ಬನ್ನ ಮಾವ ಕೇಳೋ ಸಂತೋಷವ ನಮ್ಮ ಮನೆಯಲ್ಲೋ ಸಿಗಲರು ದಿನ ಮಾಮಲೆ ಕೇಳೋ ಚಂತೋಚೋ ನಮ್ಮ ಮನೆಯಲ್ಲೋ ಸಂತೋಷೋ ನಮ್ಮ ಮನೆಯಲ್ಲೇ ಮಾವ ಕೇಳೋ ಆನಂದವು ನಮ್ಮ ಮನೋ ಸಿಗೋ ಸಂತೋಷೋ ನಮ್ಮ ಮನೆಯಲ್ಲೇ ಮಾವ ಕೇಳೋ ಆನಂದವು ನಮ್ಮ ಮನೋ ಚಿಗೋ.